ಫಿಟ್ನೆಸ್. ಇವಾಗ ಅದಕ್ಕೆ ಒಂದು ಸೆಪರೇಟ್ ಆಗಿ ಡಿಪಾರ್ಟ್ಮೆಂಟ್ ENHM ಎನ್ವೈರನ್ಮೆಂಟಲ್ ಅಂಡ್ ಹೌಸ್ ಕೀಪಿಂಗ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಡಿಪಾರ್ಟ್ಮೆಂಟ್ ಮಾಡಿದ್ರು. ಆ ಹೊಸ ಡಿಪಾರ್ಟ್ಮೆಂಟ್ ಮಾಡಿ ಅದರಲ್ಲಿ ಫಂಡ್ಸ್ ಅದಕ್ಕೆ ಅಂತ, ಸೋ ದಟ್ ಟ್ರೈನ್ ಮತ್ತೆ ಏನು ಟ್ರ್ಯಾಕ್ಸ್ ಇದೆ ಅದರದ್ದು ಕೂಡ ನಾವು ಕ್ಲೀನಿಂಗ್ ಇನ್ಶೂರೆನ್ಸ್. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸುಂಕೇರಿ ಮೂರು ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆಯೆಡೆಗೆ ಒಂದು ಹೆಜ್ಜೆ ಸೇವಾ ಪ್ರಾಕ್ಷಿಕ ಸ್ವಚ್ಛತಾ ಅಭಿಯಾನಕ್ಕೆ ಮಾಜಿ ಶಾಸಕಿ ರೂಪಾಯಿ ನಾಯಕ ಸ್ವಚ್ಛತೆ ಮಾಡುವ ಮೂಲಕ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಂಬೂ ಸವಾರಿಗೆ ಸಾಂಸ್ಕೃತಿಕ ನಗರಿ ಸಜ್ಜು, ಮೈಸೂರಿಗೆ ಹರಿದು ಬಂದ ಜನಸಾಗರ. ದಸರಾ ಪ್ರಾಧಿಕಾರದ ರಚನೆಯ ಅಗತ್ಯವಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಶುಲ್ಕದ ಬಗ್ಗೆ ಯಾವುದೇ ಪ್ರಸ್ತಾವನೆ ಇಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ಅಂತಾರಾಷ್ಟೀಯ ಕಾಫಿ ದಿನ, ರಾಜ್ಯದ ಹಲವೆಡೆ ವಿಶಿಷ್ಟ ಜಾಗೃತಿ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಸ್ಥೂಲಕಾಯ ಈ ಕುರಿತು ಹಾಗೂ ಪ್ರಕೃತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಸುಜಾತಾ ಕೆಜಿ ಆಯುರ್ವೇದ ವೈದ್ಯರೊಂದಿಗೆ ಸಂದರ್ಶನ. ನಮಸ್ತೆ. ಸಾಮಾನ್ಯವಾಗಿ ನಮ್ಮ ದೇಹ ಚಂದ ಇರಬೇಕು ಅಂತ ನಾವು ಯೋಚನೆ ಮಾಡ್ತೀವಿ, ಆದ್ರೆ ಎಷ್ಟೋ ಜನರಿಗೆ ನಿರೀಕ್ಷೆಗಿಂತ ಜಾಸ್ತಿ ದಪ್ಪ ಇರುವಂತಹ ಒಂದು ಸಮಸ್ಯೆಯಾಗಿಯೂ ಕೂಡ ಕಾಡುವುದನ್ನ ನಾವು ನೋಡ್ತೀವಿ. ಈ ಸ್ಥೂಲಕಾಯ ಅಥವಾ ಒಂದು ಬೊಜ್ಜು ದೇಹ ಅಂತ ಹೇಳ್ತೀವಲ್ಲ, ಇದು ಯಾಕಾಗಿ ಆಗ್ತದೆ, ಇದರಿಂದ ಏನೇನು ಸಮಸ್ಯೆಗಳು ಎದುರಾಗ್ತವೆ, ಹಾಗೂ ಪ್ರಕೃತಿ ಚಿಕಿತ್ಸೆಯಲ್ಲಿ ಇದಕ್ಕೆ ಯಾವ ರೀತಿ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ಈ ಸ್ಥೂಲಕಾಯ ಅಂದ್ರೆ ಏನು? ಸ್ಥೂಲಕಾಯ ಅಂದ್ರೆ ದೇಹದ ಎತ್ತರಕ್ಕೆ ಹೋಲಿಸಿದ್ರೆ ತೂಕ ಜಾಸ್ತಿ ಆಗಿರುವಂತದ್ದು. ಎತ್ತರ ಹಾಗೂ ತೂಕದ ಸೂಚ್ಯಂಕದ ಪ್ರಕಾರ ತೂಕವು ಅತಿಯಾಗಿ ಮತ್ತು ಅದರ ಪ್ರಮಾಣ ಜಾಸ್ತಿ ಆದಾಗ ಅದನ್ನು ಸ್ಥೂಲಕಾಯ ಅಂತ ಮಾತ್ರ ಹೇಳ್ತಾರೆ. ಹಾಗಾಗಿ ಮೊದಲಿಗೆ ಪ್ರಾರಂಭ ಆಗುವಂತದ್ದು ಅತಿ ತೂಕ ಅಂತ, ಆನಂತರ ಅದು ಚೇಂಜ್ ಆಗಿ ಸ್ಥೂಲಕಾಯವಾಗಿ ಪರಿಣಾಮ ಬೀರ್ತದೆ ದೇಹದ ಮೇಲೆ. ಸ್ಥೂಲಕಾಯವೇ ಅನೇಕ ಕಾಯಿಲೆಗಳಿಗೆ ಮೂಲ ಅಂತೇಳಿ ಹೇಳ್ಬೋದು. ಈಗ ನಾವು ದೇಹವನ್ನ ಎಷ್ಟು ಚೆನ್ನಾಗಿ ಇಟ್ಕೊಳ್ಬೇಕೋ, ಸುಂದರವಾಗಿ ಇಟ್ಕೊಳ್ಬೇಕೋ, ಅದೇ ರೀತಿಯಲ್ಲಿ ರೋಗರಹಿತವಾಗಿಯೂ ಇಟ್ಟುಕೊಳ್ಬೇಕಾದ್ದು ಮುಖ್ಯ. ಆದ್ರಿಂದ ಸ್ಥೂಲಕಾಯವನ್ನ ನಾವು ರೋಗಗಳ ಮೂಲ ಅಂತಲೇ ಹೇಳ್ಬೋದು. ಆದ್ರಿಂದ ಭಾರತವನ್ನೂ ಸೇರಿಸಿ ವಿಶ್ವದಾದ್ಯಂತ ಸ್ಥೂಲಕಾಯವನ್ನು ಒಂದು ಪಿಡುಗು ಅಥವಾ ಕಾಯಿಲೆ ಅಂತೇಳಿ ಒಂದು ಕನ್ಸಿಡರ್ ಮಾಡ್ತಾರೆ. ಇದನ್ನೇ ಈಗ ನಿಮ್ಗೆ ಗೊತ್ತಿರಬಹುದು, ಅಡಿಪೋಸಿಟಿ ಅಂತ ಹೇಳ್ತಾರೆ ಈ ಡಿಸೀಸ್ ಅನ್ನ, ಈ ಕಾಯಿಲೆಯನ್ನ ಅಡಿಪೋಸಿಟಿ ಅಂತೇಳಿ ಹೇಳ್ತಾರೆ. ಈಗ ಈ ಸ್ಥೂಲಕಾಯ ಬರುವುದಕ್ಕೆ ಪೂರಕವಾದಂತಹ ಕಾರಣಗಳು ಏನೇನು? ಸ್ಥೂಲಕಾಯ ಮುಖ್ಯವಾಗಿ ಆಹಾರದ ಕ್ರಮ ಸರಿ ಇಲ್ಲದಿದ್ರೆ, ಹೆಚ್ಚಿನ ಕ್ಯಾಲರಿಗಳನ್ನ ನಾವು ತಕೊಂಡಿದ್ರೆ, ಅದರ ಜೊತೆಗೆ ವ್ಯಾಯಾಮವನ್ನ ನಾವು ಮಾಡದಿದ್ರೆ, ಯಾವುದೇ ದೈಹಿಕ ಚಟುವಟಿಕೆ ಇಲ್ಲ ಅಂತಾದ್ರೆ ಸ್ಥೂಲಕಾಯ ಬಂದೇ ಬರ್ತದೆ. ಅದು ಬೇರೆ, ಅದಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ, ಸ್ಥೂಲಕಾಯ ಇದ್ದೇ ಇರ್ತದೆ. ಈ ಆಹಾರ ಕ್ರಮ ಮತ್ತು ದೈಹಿಕ ಚಟುವಟಿಕೆ ಇದೆರಡನ್ನು ಸಮತೋಲನಗೊಳಿಸಿದಲ್ಲಿ ನಮಗೆ ಸ್ಥೂಲಕಾಯ ಬರುವುದಿಲ್ಲ. ಸಾಮಾನ್ಯವಾಗಿ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಸ್ಥೂಲಕಾಯದಲ್ಲಿ ಆಹಾರ ಕ್ರಮ ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ ಫಾಸ್ಟ್ ಫುಡ್ಡಿನ ಸಂಸ್ಕೃತಿ ಇದೆ, ಪಾಶ್ಚಾತ್ಯ ಜೀವನ ಶೈಲಿಯ ಸಂಸ್ಕೃತಿ ಇದೆ. ಇದರಲ್ಲಿ ಫಾಸ್ಟ್ ಫುಡ್ ಅಲ್ಲಿ ನಾವು ಹೆಚ್ಚಿನ ಕ್ಯಾಲರಿಯನ್ನು ತಗೊಳ್ತೇವೆ, ಹೆಚ್ಚಿನ ಉಪ್ಪನ್ನು ಸೇವಿಸ್ತೇವೆ. ಅದರ ಜೊತೆಗೆ ನಾವು ಫ್ರೀಸ್ಡ್ ಐಟಮ್ ಅಂತೇಳಿ ಹೇಳ್ತೇವೆ, ಅಂದ್ರೆ ಈ ಇದರಲ್ಲಿ ತಂಪು ನಲ್ಲಿ ಶೇಖರ ಮಾಡಿಕೊಂಡಿರುವಂತಹ ಫ್ರಿಜ್ ನಲ್ಲಿ ಇಟ್ಟಂತ ಒಂದು ವಸ್ತುಗಳನ್ನ ನಾವು ಉಪಯೋಗ ಮಾಡ್ತೇವೆ. ಇದು ಎಲ್ಲದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಗೊತ್ತಾಗದೆಯೇ ದೇಹದಲ್ಲಿ ಜಾಸ್ತಿ ಜಾಸ್ತಿ ಆಹಾರ ಸೇರ್ತದೆ. ಅದರಿಂದ ಜಾಸ್ತಿ ಕ್ಯಾಲರಿ ನಾವು ಯಾವಾಗ ಸೇವನೆ ಮಾಡ್ತೇವೋ ಅದೇ ರೀತಿಯಲ್ಲಿ ದೈಹಿಕ ಚಟುವಟಿಕೆ ಕೊಟ್ಟರೆ ಆಗ್ಬೋದು. ಇಲ್ಲ ಅಂತಾದ್ರೆ ದೈಹಿಕ ಚಟುವಟಿಕೆ ಕಮ್ಮಿ ಆದಾಗ ಆ ಆಹಾರ ಕ್ಯಾಲರಿ ನಾವು ಜಾಸ್ತಿ ತಗೊಂಡಂತದ್ದು ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೆ, ಕೊಬ್ಬಾಗಿ ಶೇಖರಗೊಳ್ತದೆ. ಈ ಶೇಖರಗೊಳ್ಳುವಂತದ್ದು ಮೊದಲಿಗೆ ಚರ್ಮದ ಕೆಳಗಿನ ಮೇದಸ್ಸಿನ ಭಾಗದಲ್ಲಿ ಶೇಖರಗೊಳ್ತದೆ, ಅದರ ನಂತರ ರಕ್ತನಾಳಗಳಲ್ಲಿಯೂ ಕೂಡ ಶೇಖರಗೊಳ್ತದೆ. ಈ ರಕ್ತನಾಳಗಳಲ್ಲಿ ಶೇಖರಗೊಂಡ್ರೆ ಮಾತ್ರ ಪ್ರತಿಯೊಂದು ದೇಹದ ಅಂಗಕ್ಕೂ ಕೂಡ ಅದು ಕಾಯಿಲೆಯನ್ನು ಉಂಟು ಮಾಡುತ್ತದೆ, ಅದರ ರಕ್ತನ ಪೂರೈಕೆಯನ್ನು ಕಮ್ಮಿ ಮಾಡುತ್ತದೆ, ಅಂಗದ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ಯಾವಾಗಲೂ ಹೇಗೆ ಅಂತ ಹೇಳಿದ್ರೆ, ನಾವು ಚರ್ಮದ ಕೆಳಗಿನ ಭಾಗದಲ್ಲಿ ಮೇದಸ್ಸಿನ ಪದರ ಇರ್ತದಲ್ಲ, ಆ ಪದರದಲ್ಲಿ ನಾವು ಕೊಬ್ಬು ಶೇಖರಣೆ ಆಗುವಾಗಲೇ ನಾವು ಸ್ವಲ್ಪ ಜಾಗ್ರತೆ ವಹಿಸುವಂತದ್ದು ಒಳ್ಳೆಯದು. ಈಗ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕಂಡು ಬರುವಂತಹ ಈ ಸ್ಥೂಲಕಾಯದ ಸಮಸ್ಯೆ, ಅದಕ್ಕೆ ಒಂದು ವಯೋಮಿತಿ ಅಂತ ಏನಾದ್ರೂ ಇದೆಯೋ, ಅಥವಾ ಮಗು ಹುಟ್ಟಿದ ನಂತರ ಆಗುವಂತಹದ್ದು ಹಾಗೇನಾದ್ರೂ ಸಂಬಂಧ ಉಂಟು ಅದಕ್ಕೆ? ಹಾಗೇನಿಲ್ಲ. ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಸ್ಥೂಲಕಾಯ ಜಾಸ್ತಿ ಇರಲಿಕ್ಕೆ ಅನೇಕ ಕಾರಣಗಳಿದ್ದಾವೆ. ನೀವು ವಯೋಮಿತಿಗಳನ್ನ ಹೇಳಬೇಕು ಅಂತಾದ್ರೆ, ಸಣ್ಣ ಮಕ್ಕಳಲ್ಲಿ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಲ್ಲಿ, ಮದುವೆ ಆಗದ ಹೆಣ್ಣು ಮಕ್ಕಳಲ್ಲಿ ಚಿಕ್ಕ ಪ್ರಾಯದಲ್ಲಿನ ಬೊಜ್ಜು ಇರುವ ಕಾರಣ ಇರ್ಬೋದು, ಅಥವಾ ಮುಟ್ಟಿನ ಸಮಸ್ಯೆಗಳಿರ್ಬೋದು. ಮತ್ತೆ ಈಗ ನಿಮಗೆ ಗೊತ್ತಿದೆ, ನಗರೀಕರಣದಿಂದ ಫ್ಲಾಟ್ ಸಿಸ್ಟಮ್ ಇದೆ, ವ್ಯಾಯಾಮಕ್ಕೆ ಅವಕಾಶಗಳಿಲ್ಲ, ಮತ್ತೆ ಹೋಗಿ ಬರಲಿಕ್ಕೆ ಸಾರಿಗೆ ವ್ಯವಸ್ಥೆಗಳಿರ್ತವೆ, ಹಾಗಾಗಿ ಕಡಿಮೆ ವ್ಯಾಯಾಮ ಇದೆಯಲ್ಲ, ಕಡಿಮೆ ಆಗಿದೆ. ಅದ್ರ ಜೊತೆಗೆ ಹೊರಗಿನ ಆಕರ್ಷಣೆ ಜಾಸ್ತಿ ಆಗಿದೆ, ಇದರಿಂದ ಮಕ್ಕಳು ಕೂಡ, ಸಣ್ಣ ಮಕ್ಕಳು ಕೂಡ ಸಣ್ಣ ಪ್ರಾಯದಲ್ಲಿ ಜಂಕ್ ಫುಡ್ ತಗೊಳ್ಳುವಂತದ್ದು ಜಾಸ್ತಿ ಆಗಿದೆ. ಈ ಎಲ್ಲಾ ಕಾರಣಗಳಿಂದ ಹೆಣ್ಣು ಮಕ್ಕಳಲ್ಲಿಯೂ ಕೂಡ ಸ್ಥೂಲಕಾಯ ಸಣ್ಣ ಪ್ರಾಯದಲ್ಲಿಯೇ ಇರ್ತದೆ. ಮತ್ತೆ ಮದುವೆ ಆದ ನಂತರದ ಹೆಣ್ಣು ಮಕ್ಕಳಲ್ಲಿ ಸ್ಥೂಲಕಾಯ ಹೇಗೆ ಅಂತ ಹೇಳಿದ್ರೆ, ಸಾಂಸಾರಿಕ ಒತ್ತಡ ಇರ್ಬೋದು, ಅನಿಯಮಿತ ಆಹಾರ ಸೇವನೆ ಇರ್ಬೋದು, ಅಥವಾ ಅಡುಗೆ ಮನೆಯೊಳಗೆ ಇರುವಂತಹ ಯಾಂತ್ರೀಕರಣ, ಇದರಿಂದ ಕೆಲಸದ ಒತ್ತಡ ಇಲ್ಲ, ಎಲ್ಲವೂ ಕೂಡ ಗ್ರೈಂಡರ್ ಮಿಕ್ಸರ್ ಇದೆ ಮಾಡ್ತದೆ, ಇದರಿಂದ ಇರ್ಬೋದು. ಅಥವಾ ಮನೆಯ ಇತರೆ ಕೆಲಸಗಳಲ್ಲಿಯೂ ಕೂಡ ಯಾಂತ್ರೀಕರಣ ಇದ್ದದ್ರಿಂದ ದೈಹಿಕ ಶ್ರಮ ಕಡಿಮೆ ಆದದ್ದು ಇರ್ಬೋದು. ಅದರ ಜೊತೆಗೆ ನಿಮಗೆ ಆಲಸ್ಯಯುತ ಜೀವನ, ಯಾವಾಗ್ಲೂ ಟಿವಿ ನೋಡುವಂತದ್ದು ಅಥವಾ ಟೈಮ್ ಪಾಸ್ ಮಾಡುವಂತದ್ದು ಈ ತರ ಇರ್ತದೆ. ಅದರ ಜೊತೆಗೆ ತಿನ್ನುವಲ್ಲಿ ಯಾವುದೇ ರೀತಿಯ ಕಡಿವಾಣ ಹಾಕದಿರುವಂತದ್ದು ಕೂಡ ಇರ್ತದೆ. ಇಚ್ಛಾ ಆಶನ ಅಂತ ಹೇಳ್ತೇವೆ ಅದನ್ನ, ನಾವು ಯಾವಾಗ ಬೇಕೋ ಆವಾಗ ತಿನ್ನುವಂತದ್ದು, ಯಾವಾಗ ಹಸಿ ಉಂಟು ಅಂತ ಹೇಳಿ ಅಲ್ಲ, ನಮಗೆ ಶಕ್ತಿ ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡೋದಿಲ್ಲ, ಯಾವಾಗ ಬೇಕೋ ಆವಾಗ ತಕೊಳ್ಳುವಂತದ್ದು ಇರ್ಬೋದು. ಅದ್ರ ಜೊತೆಗೆ ಮದುವೆ ಆದ ನಂತರ ಹೆಣ್ಣು ಮಕ್ಕಳಲ್ಲಿ ಹೆರಿಗೆ, ಬಾಣಂತನ, ಅಥವಾ ಕೆಲವೊಮ್ಮೆ ಗರ್ಭಕಟ್ಲು ಅಥವಾ ಫಲವಂತಿಕೆಗಾಗಿ ಕೆಲವೊಂದು ಹಾರ್ಮೋನ್ಗಳ ಚಿಕಿತ್ಸೆ ಇರ್ಬೋದು, ಮತ್ತೆ ಮುಟ್ಟಿನ ಅನಿಯಮಿತತೆ ಇರ್ಬೋದು, ಈ ಎಲ್ಲಾ ಕಾರಣಗಳಿಂದ ಮದುವೆ ಆದ ನಂತರ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಕೊಬ್ಬು ಶೇಖರ ಆಗ್ತದೆ. ಈ ಕೊಬ್ಬು ಶೇಖರ ಆಗುವಂತದ್ದು ಸಾಮಾನ್ಯವಾಗಿ ನಾವೆನಿಸ್ಕೊಳ್ತೇವೆ ಮನೆಯಲ್ಲಿರುವವರಲ್ಲಿ ಜಾಸ್ತಿ ಅಂತೇಳಿ, ಅದು ಹಾಗಲ್ಲ, ದುಡಿಯುವ ಮಹಿಳೆಯರಲ್ಲೂ ಕೂಡ ಜಾಸ್ತಿ ಕೊಬ್ಬು ಶೇಖರಣೆ ಕಂಡು ಬಂದಿದೆ. ಇದಕ್ಕೆ ಮೂಲವಾದ ಕಾರಣ ಕೆಲಸದ ಒತ್ತಡ ಇರ್ಬೋದು, ನಿದ್ರಾಹೀನತೆ ಇರ್ಬೋದು, ಅಥವಾ ವ್ಯಾಯಾಮರಹಿತ ಜೀವನ ಇರ್ಬೋದು, ಅಥವಾ ಹೊರಗಿನ ಆಹಾರದ ಅವಲಂಬನೆಯೂ ಕೂಡ ಇರ್ಬೋದು. ಈ ಎಲ್ಲವುಗಳನ್ನು ಒಂದು ಕಾರಣವಾಗಿ ದುಡಿಯುವ ಮಹಿಳೆಯರಲ್ಲಿ ಗುರುತಿಸಬಹುದು. ಈ ದುಡಿಯುವ ಮಹಿಳೆಯರಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, 2014 ಅಂದಾಜಿನ ಪ್ರಕಾರ ದುಡಿಯುವ ಮಹಿಳೆಯರಲ್ಲಿ 21.4% ಇದ್ರೆ, ಆರ್ಥಿಕವಾಗಿ ಸಬಲರಲ್ಲದ ಶಾರೀರಿಕವಾಗಿ ದುಡಿಯುವಂತ ಮಹಿಳೆಯರಲ್ಲಿ ಬೊಜ್ಜು 9.8% ಮಾತ್ರ ಇದೆ. ಹಾಗಾಗಿ ದುಡಿಯುವ ಮಹಿಳೆಯರಲ್ಲಿ ಬೊಜ್ಜಿನ ಶೇಕಡ ಜಾಸ್ತಿ ಇದೆ ಅಂತೇಳಿ ಸಮೀಕ್ಷೆಗಳು ಹೇಳ್ತವೆ. ಈಗ ಜಾಗತಿಕವಾಗಿ ನೋಡಿದ್ರೆ ಅಥವಾ ಒಂದು ನಮ್ಮ ರಾಜ್ಯದಲ್ಲಿ ನೋಡಿದ್ರೆ, ಈ ಸ್ಥೂಲಕಾಯದ ಒಂದು ಸಮಸ್ಯೆ ಎನ್ನುವಂತಹದ್ದು ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಇದೆಯೋ ಅಥವಾ ಸಿಟಿ ಪೇಟೆಗಳಲ್ಲಿ ಜಾಸ್ತಿ ಇದೆಯೋ, ಹೇಗಿದು? ಸ್ಥೂಲಕಾಯದಲ್ಲಿ ನಿಜವಾಗಿ ನಗರೀಕರಣ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ನಿಮಗೆ ಗೊತ್ತಿದೆ, ನಗರದಲ್ಲಿ ವಾಸಿಸುವ ಜನರು ಮಹಿಳೆಯರನ್ನು ಸೇರಿಸಿ ಪಾಶ್ಚಾತ್ಯ ಜೀವನ ಶೈಲಿಗೆ ಒಗ್ಗುವಂಥದ್ದು ಜಾಸ್ತಿ. ಹಾಗಾಗಿ ಹೆಚ್ಚು ವಿದ್ಯಾರ್ಹತೆ ಹೊಂದಿರುವಂತಹವರು, ಆರ್ಥಿಕವಾಗಿ ಯಾವುದೇ ಏನು ಆರ್ಥಿಕವಾಗಿ ತೊಂದರೆ ಇರದಿರುವಂಥದ್ದು, ಸಮಸ್ಯೆ ಇಲ್ಲದಿರುವವರು, ಇವರು ಎಲ್ಲರೂ ಕೂಡ ನಾವು ತಿಳ್ಕೊಳ್ತೇವೆ ಅವರು ಸ್ವಲ್ಪ ವಿದ್ಯಾವಂತರಾಗಿರುವ ಕಾರಣ ತಮ್ಮ ದೇಹದ ಬಗ್ಗೆ ಗಮನ ಕೊಡ್ತಾರೆ ಅಂತ, ಆದರೆ ಅವರಲ್ಲಿಯೇ ಹೆಚ್ಚು ಸ್ಥೂಲಕಾಯ ಕಂಡು ಬರ್ತದೆ. ವಿಶ್ವದಲ್ಲಿಯೇ ಮಹಿಳೆಯರಲ್ಲಿ ಸ್ಥೂಲಕಾಯದ ಪ್ರಮಾಣ ಜಾಸ್ತಿ ಆಗಿದೆ. 2016 ಅಂದಾಜಿನ ಪ್ರಕಾರ ವಿಶ್ವದಲ್ಲಿ 13% ವಯಸ್ಕರು ಸ್ಥೂಲಕಾಯದವರಾಗಿದ್ದು, ಇದರಲ್ಲಿ 11% ಪುರುಷರು. 15% ಮಹಿಳೆಯರಾಗಿದ್ದಾರೆ. ಅದೇ ಸೇಮ್ ಪಿಕ್ಚರ್ ನಮ್ಮ ಭಾರತದಲ್ಲಿಯೂ ಕೂಡ ಕಂಡು ಬರುತ್ತದೆ. ಭಾರತದಲ್ಲಿ ಸಾಮಾನ್ಯವಾಗಿ 1975 ನಂತರ ಸ್ಥೂಲಕಾಯದ ಪ್ರಮಾಣ 3 times ಏರಿಕೆ ಕಂಡಿದೆ ಅಂತೇಳಿ ಹೇಳ್ತಾರೆ. ಭಾರತದಲ್ಲಿ 135 million ಹೆಚ್ಚಿನ ಜನರು ಸ್ಥೂಲಕಾಯದವರೆಂದು ಗುರುತಿಸಲಾಗಿದೆ. ಇದರಲ್ಲಿಯೂ ಕೂಡ ಮಹಿಳೆಯರ ಸಂಖ್ಯೆ ಜಾಸ್ತಿಯಾಗಿದೆ. ಸ್ಥೂಲಕಾಯವನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ವರ್ಗೀಕರಣ ಮಾಡಿಕೊಳ್ಬಹುದು. ಈ ಎಲ್ಲಾ ವರ್ಗಗಳಲ್ಲಿಯೂ ಕೂಡ ಸ್ಥೂಲಕಾಯದಲ್ಲಿ ಮಹಿಳೆಯರ ಪಾಲೆ ಜಾಸ್ತಿಯಾಗಿದೆ. ಎತ್ತರ ಮತ್ತು ತೂಕದ ಸೂಚ್ಯಂಕವು 30 ಮತ್ತೆ ಅದಕ್ಕಿಂತ ಜಾಸ್ತಿ ಇದ್ರೆ ಸ್ಥೂಲಕಾಯದ ವರ್ಗಕ್ಕೆ ಸೇರಿಸಬಹುದು ಅವರನ್ನ. ಇದರಲ್ಲಿಯೂ ಕೂಡ ಎತ್ತರ ಹಾಗೂ ತೂಕದ ಸೂಚ್ಯಂಕ 30-35 ಅದನ್ನು ಸ್ಥೂಲಕಾಯದ ವರ್ಗ 1 ಅಂತೇಳಿ ಹೇಳ್ಬೋದು. 35-40 ತನಕ ಇದ್ರೆ ಅತಿ ಸ್ಥೂಲಕಾಯ ಅಥವಾ ಸ್ಥೂಲಕಾಯದ ವರ್ಗ 2 ಅಂತೇಳಿ ಹೇಳ್ಬೋದು. ಅದಕ್ಕಿಂತಲೂ ಮೇಲ್ಪಟ್ಟ ಸೂಚ್ಯಂಕ ಇದ್ರೆ ಸ್ಥೂಲಕಾಯ ವರ್ಗ 3 ಅಂತೇಳಿ ನಾವು ವರ್ಗೀಕರಿಸಬಹುದು. ಈ ಎಲ್ಲಾ ವರ್ಗಗಳಲ್ಲಿಯೂ ಕೂಡ ಪುರುಷರಿಗೆ ಹೋಲಿಸಿದ್ರೆ ಮಹಿಳೆಯರ ಶೇಕಡವೇ ಅಂದ್ರೆ ಅದರ ಪ್ರಮಾಣ ಜಾಸ್ತಿ ಆಗಿದೆ. ಸರಿ, ಈಗ ಈ ಸ್ಥೂಲಕಾಯದಿಂದಾಗಿ ಏನೇನು ಆರೋಗ್ಯ ಸಮಸ್ಯೆಗಳು ಎದುರಾಗ್ತವೆ? ಸ್ಥೂಲಕಾಯದಿಂದಾಗಿ ಮೊದ್ಲಿಗೆ ನಮಗೆ ಗೊತ್ತಾಗ್ಲಿಕ್ಕಿಲ್ಲ. ಸುಮಾರು ಸಮಯದಿಂದ ಯಾವಾಗ್ಲೂ ಏನಂತ ಹೇಳಿದ್ರೆ ಪ್ರಾರಂಭದಲ್ಲಿ ನಾವು ಗುರುತಿಸ್ಲಿಕ್ಕೆ ಸೋಲುದು ಅದರಲ್ಲೇ. ಮೊದ್ಲಿಗೆ ನಿಧಾನವಾಗಿ ವರ್ಷಕ್ಕೆ 3-4 kg ಹಾಗೆ ಏರಿಕೊಂಡು ಹೋಗ್ತದೆ. ಆ ನಂತರ ಅದು ಸಮಸ್ಯೆ ಹುಟ್ಟುವಾಗ ಅದು ಸ್ಥೂಲಕಾಯದ ಪ್ರಮಾಣ ಜಾಸ್ತಿ ಆಗಿಟ್ಟಿರ್ತದೆ. ಇದರಲ್ಲಿ ನಾವು ಹೇಗೆ ಯಾವ್ಯಾವ ಸಮಸ್ಯೆಗಳನ್ನ ಎದುರಿಸ್ತೇವೆ ಅಂತ ಹೇಳಿದ್ರೆ ದೀರ್ಘಕಾಲೀನ ಸಮಸ್ಯೆಗಳೇ ಮುಖ್ಯವಾಗಿ ಇರುವಂತದ್ದು. ಅದು ರಕ್ತದೊತ್ತಡ ಇರ್ಬೋದು, ಮಧುಮೇಹ ಇರ್ಬೋದು, ಹೃದಯದ ತೊಂದರೆಗಳಿರ್ಬೋದು, ಮುಟ್ಟಿನ ಸಮಸ್ಯೆಗಳಿರ್ಬೋದು, ಅಥವಾ ಗರ್ಭಸ್ರಾವಗಳಿರ್ಬೋದು, ಬಂಜೆತನ ಇರ್ಬೋದು, ಪಿತ್ತಕೋಶದಲ್ಲಿ ಕಲ್ಲು ಇರ್ಬೋದು, ಅಥವಾ ರಕ್ತದಲ್ಲಿ ಯುರಿಕ್ ಆಮ್ಲ ಅಂತ ಹೇಳುವಂತದ್ದು ಜಾಸ್ತಿಯಾಗಿ ಬರುವಂತಹ ಗೌಟ್ ಕಾಯಿಲೆ ಇರ್ಬೋದು, ಅಥವಾ ಸಾಮಾನ್ಯವಾಗಿ ನೋವು ಹೇಳ್ತೇವಲ್ಲ, ನಿತ್ಯದಲ್ಲಿ ನಾವು ನೋವು ಹೇಳ್ತೇವೆ, ಕಾಲ್ಗಂಟು ನೋವು, ಬೆನ್ನು ನೋವು, ಮತ್ತೆ ಹಿಮ್ಮಡಿ ನೋವು, ಈ ಎಲ್ಲ ನೋವುಗಳಿಗೂ ಕೂಡ ಸ್ಥೂಲಕಾಯವೇ ಮುಖ್ಯವಾದ ಕಾರಣ ಆಗಿರ್ತದೆ. ಅದು ಮೊದಲಿಗೆ ನೋವಿನಿಂದ ಪ್ರಾರಂಭವಾಗಿ ನಂತರ ದೀರ್ಘಕಾಲೀನ ಸಮಸ್ಯೆಯನ್ನ ಹುಟ್ಟು ಹಾಕ್ತದೆ ಸ್ಥೂಲಕಾಯ ಅಂತ ಹೇಳುವಂತದ್ದು. ಈ ಗರ್ಭ ಧರಿಸುವಲ್ಲಿ ಅಥವಾ ಒಂದು ಡೆಲಿವರಿ ಆಗುವುದರಲ್ಲಿ ಏನಾದರೂ ಸಮಸ್ಯೆಗಳು ಎದುರಾಗ್ತವೆ ಸ್ಥೂಲಕಾಯದಲ್ಲಿ? ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹೆರಿಗೆ ಮತ್ತೆ ಬಾಣಂತನ ಅಂತ ಹೇಳುವಂತದ್ದು ಅವರ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿರ್ತದೆ. ಆದ್ರೆ ಈ ಹೊತ್ತಿನಲ್ಲಿ ಒಂದು ಮಹಿಳೆಯರಿಗೆ ಜಾಸ್ತಿ ಕೇರ್ ಕೊಡುವ ಒಂದು ನಿಟ್ಟಿನಲ್ಲಿ ಅವರನ್ನ ಹೆಚ್ಚು ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ. ಅವರಿಗೆ ಜಾಸ್ತಿ ಆಹಾರವನ್ನ ಕೊಡುವಂತದ್ದು, ಮಹಿಳೆ ಗರ್ಭವತಿ ಆದ ಕೂಡಲೇ ತಾಯಿಗೂ ಆಹಾರ ಕೊಡಬೇಕು, ಮಗುವಿಗೂ ಆಹಾರ ಕೊಡಬೇಕು ಅಂತ ಹೇಳುವ ಕಲ್ಪನೆ, ಇದು ಎಲ್ಲದರಿಂದಲೂ ಕೂಡ ದೈಹಿಕ ಶ್ರಮ ಕಡಿಮೆ ಆಗ್ತದೆ, ಮತ್ತೆ ದೇಹದಲ್ಲಿ ಕೊಬ್ಬು ಶೇಖರಣೆ ಜಾಸ್ತಿ ಆಗ್ತದೆ. ಡೆಲಿವರಿ ಆದ ನಂತರವೂ ಕೂಡ ಒಂದು ವಿಶ್ರಾಂತಿ ಸ್ಥಿತಿಯಲ್ಲಿಯೇ ಮಹಿಳೆ ಸಾಧಾರಣ 1-3 ಇರ್ತಾಳೆ. ಇದರಿಂದಲೂ ಕೂಡ ದೇಹದಲ್ಲಿ ಕೊಬ್ಬು ಶೇಖರಣೆ ಜಾಸ್ತಿ ಆಗ್ತದೆ. ಸಾಮಾನ್ಯವಾಗಿ ಹಾಲು ಉತ್ಪತ್ತಿಗೆ ಕೊಬ್ಬು ಬೇಕು ಅಂತೇಳಿ ನಾವು ಹೇಳುವಂತದ್ದು, ಆದ್ರೆ ಆ ಕೊಬ್ಬಿನಲ್ಲಿಯೂ ಕೂಡ ಎಷ್ಟು ಬೇಕೋ ಅಷ್ಟೇ ಕೊಬ್ಬು ಇರಬೇಕು, ಜಾಸ್ತಿ ಕೊಬ್ಬಿನ ಪದಾರ್ಥವನ್ನ ನಾವು ಕೊಡಬಾರದು. ಇದರಲ್ಲಿ ಬಾಣಂತನದಲ್ಲಿಯೂ ಕೂಡ ನಿಜವಾಗಿ ಹಳ್ಳಿಯ ಕಡೆಯಲ್ಲಿ ನಾವು ಹೆಚ್ಚಿನ ಕೊಬ್ಬನ್ನು ಕೊಡುವುದಿಲ್ಲ. ಕೊಬ್ಬನ್ನು ಕೊಟ್ಟರೂ ಕೂಡ ಈಗ ತುಪ್ಪವನ್ನು ನಾವು ಉಪಯೋಗ ಮಾಡಿದ್ರು ಕೂಡ ಅದರ ಜೊತೆಗೆ ಈ ಇದು ಏನು ಕಾಳು ಮೆಣಸಿನ ಪುಡಿ, ಶುಂಠಿಯ ಪುಡಿ, ಇದೆಲ್ಲವನ್ನು ನಾವು ಉಪಯೋಗ ಮಾಡೋದ್ರಿಂದ ದೈಹಿಕವಾಗಿ ಚಯಾಪಚಯ ಕ್ರಿಯೆಗಳು ಜಾಸ್ತಿಗೊಂಡು ಪ್ರತಿಯೊಂದು ಕೋಶದ ಏನು ಹೀಟ್ ಜನರೇಟಿಂಗ್ ಕೆಪಾಸಿಟಿ ಅಂತೇಳಿ ಹೇಳ್ತೇವಲ್ಲ ಅದು ಜಾಸ್ತಿ ಆಗ್ತದೆ. ಆಗ ಆ ದೇಹದಲ್ಲಿ ಇರುವಂತಹ ಕೊಬ್ಬು ಕರೆಕ್ಟ್. ಬಾಣಂತನದಲ್ಲಿಯೂ ಕೂಡ ಬರೇ ರೆಸ್ಟ್ ಕೊಡೋದಕ್ಕಿಂತ ಆಹಾರದಲ್ಲಿಯೂ ಕೂಡ ನಾವು ಕೆಲವೊಂದು ಪಥ್ಯವನ್ನ ಅನುಸರಿಸಿದ್ರೆ ಕೊಬ್ಬು ಶೇಖರ ಆಗುದಿಲ್ಲ ದೇಹದಲ್ಲಿ. ಈಗ ಚಿಕಿತ್ಸೆಯ ವಿಚಾರಕ್ಕೆ ಬಂದಾಗ ಸ್ಥೂಲಕಾಯ ಬಾರದ ಹಾಗೆ ನೋಡಿಕೊಳ್ಳುವಂತಹ ಒಂದು ಒದ್ದು ವಿಧವಾದ್ರೆ ಸ್ಥೂಲಕಾಯ ಇರುವಂತವರನ್ನೇ ಯಾವ ರೀತಿ ಚಿಕಿತ್ಸೆ ಕೊಡಿಸುವಂತಹ ಈ ಪ್ರಕೃತಿ ಚಿಕಿತ್ಸೆಯ ಒಂದು ತತ್ವಗಳು ಏನೇನು? ಸ್ಥೂಲಕಾಯ ಬಂದ ಮೇಲೆ ನಾವು ಚಿಕಿತ್ಸೆ ತಗೊಳ್ಳೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಏನನ್ನ ಅನುಸರಿಸ್ತೇವೆ ಅಂತ ಹೇಳಿದ್ರೆ, ಈ ದೇಹ ಅಂತ ಹೇಳುವಂತದ್ದು ಪಂಚಮಹಾಭೂತಗಳಿಂದ ಆಗಿದೆ. ಪೃಥ್ವಿ, ಆಪ್, ತೇಜ್, ವಾಯು ಮತ್ತೆ ಆಕಾಶ ಅಂತೇಳಿ. ಪೃಥ್ವಿ ಅಂತ ಹೇಳಿದ್ರೆ ಭೂಮಿ, ಆಪ್ ಅಂತ ಹೇಳಿದ್ರೆ ನೀರು, ತೇಜ್ ಅಂತ ಹೇಳಿದ್ರೆ ಅಗ್ನಿ, ನಂತರ ವಾಯು ಅಂತ ಹೇಳಿದ್ರೆ ಗಾಳಿ, ನಂತರ ಆಕಾಶ ಅಂತ ಹೇಳಿದ್ರೆ ನಮ್ಮ ಸ್ಪೇಸ್. ಈ ಎರಡು ಈ 5 ಪಂಚಮಹಾಭೂತಗಳಿಂದ ದೇಹ ಉಂಟಾಗಿದೆ. ಹಾಗಾಗಿ ದೇಹದಲ್ಲಿ ಸ್ಥೂಲಕಾಯ ಮಾತ್ರ ಅಲ್ಲ, ಬೇರೆ ಯಾವ ರೋಗ ಬಂದರೂ ಕೂಡ ಈ ಪಂಚಮಹಾಭೂತಗಳಲ್ಲಿ ವ್ಯತ್ಯಾಸ ಆಗಿಯೇ ಆಗ್ತದೆ. ಆದ್ದರಿಂದ ಈ ಪಂಚಮಹಾಭೂತಗಳನ್ನು ಉಪಯೋಗಿಸಿಕೊಂಡು ಯಾವ ತತ್ವ ಹೆಚ್ಚಾಗಿದೆ, ಯಾವ ತತ್ವ ಕಡಿಮೆ ಆಗಿದೆ ಅಂತೇಳಿ ನೋಡಿಕೊಂಡು ನಾವು ಪ್ರಕೃತಿ ಚಿಕಿತ್ಸೆಯನ್ನು ಕೊಡ್ತೇವೆ. ಸ್ಥೂಲಕಾಯ ಅಂತ ಹೇಳುವಂಥದ್ದು ಪೃಥ್ವಿಯ ತತ್ವ ಜಾಸ್ತಿಯಾದಾಗ ಉಂಟಾಗುವ ಒಂದು ಕಾಯಿಲೆ ಆಗಿದೆ. ಇದಕ್ಕೆ ನಾವು ಪೃಥ್ವಿಯ ತತ್ವದ ಆಧಾರವಾಗಿಟ್ಟುಕೊಂಡು ಸಾಮಾನ್ಯವಾಗಿ ವ್ಯಾಯಾಮ, ಆನಂತರ ಆಹಾರ ಚಿಕಿತ್ಸೆ ಮತ್ತೆ ಮಣ್ಣಿನ ಚಿಕಿತ್ಸೆ, ಇದು ಮೂರಕ್ಕೆ ಹೆಚ್ಚು ಒತ್ತು ಕೊಡ್ತೇವೆ. ಮಣ್ಣಿನ ಚಿಕಿತ್ಸೆ ಅಂದ್ರೆ ಹೇಗೆ ಮಾಡುವಂತಹದ್ದು, ಇದರ ಒಂದು ವಿಶೇಷತೆ ಏನು? ಮಣ್ಣಿನ ಚಿಕಿತ್ಸೆ ಅಂತ ಹೇಳಿದ್ರೆ, ನಾವು ಸ್ಥೂಲಕಾಯದಲ್ಲಿ ನಾವು ಮಣ್ಣಿನ ಚಿಕಿತ್ಸೆ ಅಂತ ಹೇಳಿದ್ರೆ, ದೇಹದ ಯಾವ ಭಾಗದಲ್ಲಿ ಕೊಬ್ಬಿನ ಶೇಖರ ಆಗ್ತದೋ ಆ ಭಾಗಕ್ಕೆ ನಾವು ಮಣ್ಣಿನ ಚಿಕಿತ್ಸೆಯನ್ನು ಕೊಡ್ಬೋದು. ನಿಮಗೆ ಗೊತ್ತಿದೆ, ಪುರುಷರಲ್ಲಿ ದೇಹದ ಕೊಬ್ಬು ಶೇಖರ ಆಗೋ ಭಾಗ ಹೊಟ್ಟೆ, ಆದ್ರೆ ಹೆಂಗಸರಲ್ಲಿ ಕಿಬ್ಬೊಟ್ಟೆ ಮತ್ತು ತೊಡೆ ಭಾಗದಲ್ಲಿ ದೇಹದ ಕೊಬ್ಬು ಶೇಖರ ಆಗ್ತದೆ. ಇದರಲ್ಲಿಯೂ ಕೂಡ ಪುರುಷರಲ್ಲಿ ದೇಹದ ಹೊಟ್ಟೆ ಭಾಗದಲ್ಲಿ ಇರುವಂತಹ ಕೊಬ್ಬನ್ನು ಕರಗಿಸುವಂತದ್ದು ನಿಜವಾಗಿಯೂ ಸ್ವಲ್ಪ ಬೇಗ ರೀತಿಯಲ್ಲಿ ಆಗ್ತದೆ, ಬೇಗ ಬೇಗನೆ ಮಾಡಬಹುದು. ಆದ್ರೆ ಮಹಿಳೆಯರಿಗೆ ಕಿಬ್ಬೊಟ್ಟೆಯಲ್ಲಿ ಇರುವಂತಹ ಕೊಬ್ಬನ್ನು ಕರಗಿಸುವಂತದ್ದು ತುಂಬಾ ಕಷ್ಟಕರವಾದ ಕೆಲಸ. ಆದ್ರೂ ಕೂಡ ನಾವು ಯಾವಾಗ್ಲೂ ಕೊಬ್ಬನ್ನು ಕರಗಿಸಬೇಕು ಅಂತ ಹೇಳುವ ಒಂದೇ ನಿಟ್ಟಿನಲ್ಲಿ ಉಪಯೋಗ ಯೋಚನೆ ಮಾಡುವಂತದ್ದಲ್ಲ, ದಿನನಿತ್ಯದಲ್ಲಿ ನಾವು ಯಾವ ರೀತಿಯಲ್ಲಿ ಕಿಬ್ಬೊಟ್ಟೆಯನ್ನ ಚೆನ್ನಾಗಿ ಬಲಯುತವಾಗಿ ಇಟ್ಟುಕೊಳ್ತೇವೋ ಆಗ ಅಲ್ಲಿ ಸ್ನಾಯುಗಳು ಗಟ್ಟಿಗೊಂಡು ಕೊಬ್ಬಿನ ಶೇಖರಣೆ ಉಂಟಾಗುವುದಿಲ್ಲ. ಇದಕ್ಕೆ ಮಣ್ಣಿನ ಲೇಪನ ಹೇಗೆ ಸಹಾಯ ಮಾಡ್ತದೆ ಅಂತ ಹೇಳಿದ್ರೆ, ನಾವು ಮಣ್ಣನ್ನ ಯಾವಾಗಲೂ ಸೆಲೆಕ್ಟ್ ಮಾಡುವಾಗ, ಸಂಗ್ರಹಿಸುವಾಗ ಮಣ್ಣು ಹೆಚ್ಚು ನೀರನ್ನ ತಗೊಳ್ಳುವಂಥದ್ದು ಅಂತ ಹೇಳಿದ್ರೆ, ಹೀರಿಕೊಳ್ಳುವಂತಹ ಮಣ್ಣನ್ನು ಮಾತ್ರ ನಾವು ಉಪಯೋಗಿಸಿ ಮಾಡಿಕೊಳ್ಬೇಕು. ನಮ್ಮ ಮನೆ ಸುತ್ತಮುತ್ತದ ಮಣ್ಣನ್ನು ಕೂಡ ಉಪಯೋಗ ಮಾಡಬಹುದು, ತೊಂದರೆ ಇಲ್ಲ, ಆದ್ರೆ ಮಾಲಿನ್ಯ ರಹಿತ ಮಣ್ಣಾಗಿರ್ಬೇಕು ಅದು. ಈ ಕಪ್ಪು ಮಣ್ಣಿರ್ಬೋದು, ಜೇಡಿ ಮಣ್ಣಿರ್ಬೋದು, ಅಥವಾ ಈ ನಮ್ಮ ಎರೆಹುಳ ಮಣ್ಣಿರ್ಬೋದು, ಅಥವಾ ಹುತ್ತದ ಮಣ್ಣನ್ನ ಕೂಡ ನಾವು ಉಪಯೋಗ ಮಾಡಬಹುದು. ಈ ಉಪಯೋಗ ಮಾಡುವ ಕ್ರಮ ಹೇಗೆ ಅಂತ ಹೇಳಿದ್ರೆ, ಮಣ್ಣನ್ನು ನೀರಿನಲ್ಲಿ ನಾವು ಮುಳುಗಿಸಿಡ್ಬೇಕು, ಸರಿಯಾಗಿ ಅದನ್ನ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ, ಕಲ್ಲೆಲ್ಲ ತೆಗೆದು ಸ್ವಚ್ಛಗೊಳಿಸಿ ನೀರನ್ನ ಮಣ್ಣನ್ನ ನೀರಿನಲ್ಲಿ ಕಲಸಿಡ್ಬೇಕು. ಕಲಸಿಟ್ಟ ಮೇಲೆಯೂ ಕೂಡ ಅದರ ಮೇಲೆ ಸಾಧಾರಣವಾಗಿ 1 ಇಂಚಿನಷ್ಟು ನೀರನ್ನ ಬಿಡಬೇಕು. ಯಾಕಂತ ಹೇಳಿದ್ರೆ ಮತ್ತೆ ಪುನಃ ಬೇಕು ಅಂತಿದ್ರೆ ಮಣ್ಣು ಎಳ್ಕೊಳ್ಳುವಂತಹ ಸಾಮರ್ಥ್ಯ ಮಣ್ಣಿನಲ್ಲಿ ಇದ್ರೆ ಅದು ಎಳ್ಕೊಳ್ಳುವ ಒಂದು ಅವಕಾಶ ನಾವು ಕೊಡಬೇಕು. ಎಲ್ಲಿಯಾದ್ರೂ ಎಳ್ಕೊಳ್ಳಿಲ್ಲ, ನಾವು ಜಾಸ್ತಿ ನೀರನ್ನೇ ಕಲಸಿ ಇಟ್ಟಿದ್ದೇವೆ, ಅದಕ್ಕೆ ಜಾಸ್ತಿ ನೀರು ಬೇಡ ಅಂತ ಆದ್ರೆ, ಮತ್ತೆ ನಾವು ಮರುದಿವಸ ಅಂದ್ರೆ 24 ಗಂಟೆಯ ನಂತರ ಅದನ್ನು ನೋಡಿದಾಗ ಮೇಲಿನ ಭಾಗದಲ್ಲಿ ಒಂದು ನೀರಿನ ಪದರ ಉಳಿತದೆ. ಆ ನೀರಿನ ಪದರವನ್ನು ನಾವು ಹೊರಗೆ ಬಿಸಾಡಿ ನೀರಿನಿಂದ ಚೆನ್ನಾಗಿ ಹೀರಲ್ಪಟ್ಟ ಮಣ್ಣನ್ನು ಮಾತ್ರ ನಾವು ಉಪಯೋಗ ಮಾಡಿದ್ರೆ ಒಳ್ಳೇದು. ಇದನ್ನು ನಾವು ಡೈರೆಕ್ಟ್ ಆಗಿಯೂ ಕೂಡ ದೇಹದ ಭಾಗಕ್ಕೆ ಹಾಕ್ಬೋದು, ಕಿಬ್ಬೊಟ್ಟೆಗೆ ಮತ್ತೆ ತೊಡೆಗೆ ಡೈರೆಕ್ಟ್ ಆಗಿಯೂ ಕೊಡ್ಬೋದು. ಯಾವಾಗ ನೀವು ತಣ್ಣೀರಿನ ಲೇಪನ ಹಾಕ್ತಿರೋ ಇದರ ಮೇಲೆ, ದೇಹದ ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ, ದೇಹ ತನ್ನ ಉಷ್ಣತೆಯನ್ನು ಬಿಟ್ಟು ಕೊಡ್ತದೆ. ದೇಹ ಉಷ್ಣತೆಯನ್ನು ಬಿಟ್ಟು ಕೊಡುವಾಗ ದೇಹದ ಉಷ್ಣತೆಯನ್ನು ಅದು ಕಾಪಾಡಿಕೊಳ್ಬೇಕು. ಅದು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅದರ ಚಯಾಪಚಯ ಕ್ರಿಯೆ ಮತ್ತೆ ಜಾಸ್ತಿ ಆಗ್ತದೆ. ಇದರಿಂದ ಯಾವಾಗ್ಲೂ ನಾವು ಕಿಬ್ಬೊಟ್ಟೆ ಮತ್ತೆ ತೊಡೆಯ ಭಾಗಕ್ಕೆ ನಾವು ಮಣ್ಣಿನ ಲೇಪನ ಕೊಟ್ಟಾಗ ದೇಹದಲ್ಲಿ ಹೆಚ್ಚಿನ ಶಾಖ ಹೋಗಿ ಅದು ಒಳಗಿನ ಕೊಬ್ಬಿನ ಮೂಲಕ ದೇಹಕ್ಕೆ ಬೇಕಾದ ಶಾಖವನ್ನ ಮತ್ತೆ ಉತ್ಪತ್ತಿ ಮಾಡ್ತದೆ, ಕೊಬ್ಬು ಕರಗಿಸ್ತದೆ. ಹಾಗೆ ಡೈರೆಕ್ಟ್ ಲೇಪನ ಕೂಡ ಮಾಡಬಹುದು. ಇಲ್ಲ, ಡೈರೆಕ್ಟ್ ಲೇಪನಕ್ಕೆ ಕಷ್ಟ ಆಗ್ತದೆ ಮತ್ತೆ ತೊಳಿಲಿಕ್ಕೆಲ್ಲ ತೊಂದರೆ ಆಗ್ತದೆ ಅಂತ ಆದ್ರೆ, ಒಂದು ಬಟ್ಟೆಯ ಮೇಲೆ ಆ ಮಣ್ಣನ್ನ ಹಾಕಿ ಅದರ ಮೇಲೆ ಅದನ್ನ ಆ ಬಟ್ಟೆಯನ್ನ ಪ್ಯಾಕ್ ತರ ಮಾಡಿ ಎಲ್ಲಾ ಕಡೆಯಲ್ಲೂ ಅದನ್ನ ಮಣ್ಣನ್ನ ಅದನ್ನ ಮುಚ್ಚಿ ಅದನ್ನ ಆ ಬಟ್ಟೆಯನ್ನು ಕೂಡ ನಾವು ಕಾಲಿನ ಮೇಲೆ ಅಥವಾ ಹೊಟ್ಟೆಯ ಮೇಲೆ ಹಾಕಿಕೊಳ್ಬಹುದು. ಇದರಿಂದ ತುಂಬಾ ಉಪಯೋಗ ಏನು ಅಂತ ಹೇಳಿದ್ರೆ, ನಾವು ಯಾವಾಗ್ಲೂ ಒಂದೇ ದೇಹದ ಒಂದೇ ಭಾಗಕ್ಕೆ ನಾವು ಟ್ರೀಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಡೀ ದೇಹದ ಮೇಲೆ ಅದು ಒಂಥರ ತಂಪಿನ ಅನುಭವವನ್ನ ನೀಡ್ತದೆ ಮಣ್ಣಿನ ಚಿಕಿತ್ಸೆ. ಅಂದ್ರೆ ಚಿಕಿತ್ಸೆ ಅಂದ್ರೆ ಎಷ್ಟು ದಿವಸ ಅಂತ ಲೆಕ್ಕಾಚಾರ ಉಂಟು ಅಥವಾ ಮತ್ತೆ ಮತ್ತೆ ಮಾಡಬೇಕಾಗ್ತದೆ ಹೇಗೆ? ಇಲ್ಲ, ಸಾಮಾನ್ಯವಾಗಿ ನಿಮಗೆ 10-15 ದಿವಸಗಳ ಕಾಲ ಚಿಕಿತ್ಸೆ ಮಾಡಿದ್ರೆ ಸಾಕು. ನಿಮಗೆ ಗೊತ್ತಿದೆ, ಅದಕ್ಕಿಂತ ಜಾಸ್ತಿ ನಾವು ಚಿಕಿತ್ಸೆ ಮಾಡಿದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಮನಸ್ಸಿಗೆ ಅನಿಸ್ಲಿಕ್ಕೆ ಶುರುವಾಗ್ತದೆ ಎಷ್ಟು ಸಮಯ ಮಾಡುದು ಅಂತ ಹೇಳಿ. ಹಾಗಾಗಿ ಯಾವಾಗ್ಲೂ ಯಾವುದೇ ಚಿಕಿತ್ಸೆಯನ್ನ ನಾವು ಮಾಡುವಾಗ್ಲೂ ಕೂಡ ಇಷ್ಟೇ ದಿವಸ ಅಂತ ಹೇಳಿ ನಾವು ನಮ್ಮ ಮನಸ್ಸನ್ನ ಸೆಟ್ ಮಾಡಿಕೊಂಡ್ರೆ ಒಳ್ಳೇದಾಗ್ತದೆ. ಆಹಾರ ಚಿಕಿತ್ಸೆ ಬಗ್ಗೆ? ಆಹಾರ ಚಿಕಿತ್ಸೆ ಮುಖ್ಯವಾಗಿ ನಿಮಗೆ ಎಲ್ಲಾ ಮಾಧ್ಯಮಗಳಲ್ಲಿಯೂ ಕೂಡ ಆಹಾರದ ಬಗ್ಗೆ ಹೇಳುವಂತದ್ದೇ, ಸಮತೋಲನ ತಕೊಳ್ಬೇಕು ಅಂತೇಳಿ ಅಂತ. ಇದರಲ್ಲಿಯೂ ಕೂಡ ನಾವು ಬೊಜ್ಜಿನ ವಿಷಯದಲ್ಲಿ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನ ನಾವು ಹೆಚ್ಚು ಆದಷ್ಟು ಉಪಯೋಗ ಮಾಡಬಾರದು. ಇದರಿಂದ ರಕ್ತನಾಳದಲ್ಲಿ ಶೇಖರ ಆಗುವ ಕೊಬ್ಬು ಇರುವುದಿಲ್ಲ, ಸಾಧ್ಯ ಆಗುದಿಲ್ಲ. ಎಣ್ಣೆ ಕರಿದ ಪದಾರ್ಥಗಳನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕು. ಮತ್ತೆ ಹೆಚ್ಚು ಸಕ್ಕರೆ ಅಂಶವಿರುವ ಪದಾರ್ಥಗಳು ಕೂಡ ಬೇಡ, ಯಾಕಂದ್ರೆ ಈ ಸಕ್ಕರೆ ಜಾಸ್ತಿ ಇದ್ದಾಗ ಅದು ಮತ್ತೆ ಕೊಬ್ಬಾಗಿಯೇ ಪರಿವರ್ತಿತ ಆಗ್ತದೆ. ಮತ್ತೆ ಮಾಂಸಾಹಾರದ ಸೇವನೆಯನ್ನು ಕೂಡ ಮಿತಗೊಳಿಸುವಂತದ್ದು ಉತ್ತಮ. ಹಾಗಾಗಿ ನಾವೇನ್ ಹೇಳ್ತೇವೆ, ಪಿಷ್ಟ ಮತ್ತೆ ಪ್ರೋಟೀನ್ ಮತ್ತೆ ಇದು ಇದೆಲ್ಲವೂ ಕೂಡ ನಮಗೆ ಒಂದು ಮಿತವಾಗಿ ಇರುವಂತದ್ದೇ ಮುಖ್ಯ ಆಗ್ತದೆ. ಇಲ್ಲದಿದ್ರೆ ದೇಹದಲ್ಲಿ ಗಮನೀಯ ಪ್ರಮಾಣದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗಿಯೇ ಆಗ್ತದೆ. ಇದರ ಜೊತೆಗೆ ಅತಿಯಾಗಿ ತಿನ್ನುವುದು, ಅನಿಯಮಿತವಾಗಿ ತಿನ್ನುವುದು ಕೂಡ ಬೊಜ್ಜಿಗೆ ಕಾರಣ ಆಗ್ತದೆ. ಆದ್ರಿಂದ ಪ್ರತಿಯೊಂದಕ್ಕೂ ಕೂಡ ನಾವು ಒಂದು ಟೈಮಿಂಗ್ ಮಾಡಿಕೊಳ್ಳಬೇಕು. ಇಷ್ಟೇ ಹೊತ್ತಲ್ಲಿ ತಗೊಳ್ಳುವಂಥದ್ದು ಮತ್ತೆ ಇಷ್ಟೇ ಪ್ರಮಾಣದಲ್ಲಿ ತಗೊಳ್ಳುವಂಥದ್ದು ಅದು ಕೂಡ ಮುಖ್ಯ. ನಮ್ಮ ಪ್ರಕೃತಿ ಚಿಕಿತ್ಸೆ ಪ್ರಕಾರ ನಾವು ಮುಖ್ಯ ಆಹಾರವನ್ನ ಅಂತ ಹೇಳಿದ್ರೆ ನಾವು ಸ್ವಲ್ಪ ಜಾಸ್ತಿ ಆಹಾರವನ್ನ ದಿನದಲ್ಲಿ ಎರಡೇ ಬಾರಿ ಸೇವಿಸುವಂತದ್ದು ಒಳ್ಳೇದು. ಸಾಮಾನ್ಯವಾಗಿ ಹೇಳ್ತಾರೆ ನಾವು ಬೆಳಿಗ್ಗೆ ತಕೊಳ್ತೇವೆ, ಮಧ್ಯಾಹ್ನ ತಕೊಳ್ತೇವೆ, ಸಂಜೆ ತಕೊಳ್ತೇವೆ, ರಾತ್ರಿ ತಕೊಳ್ತೇವೆ ಅಂತ ಹೇಳ್ತೇವೆ. ಅದು ನಾಲ್ಕು ಸರಿ ಆಗ್ತದೆ, ಹಾಗೆ ಆಗಬಾರದು. ಯಾವಾಗಲೂ ನೀವು ನಿಮಗೆ ಬೇಕು ಮಧ್ಯದಲ್ಲಿ ಏನಾದರೂ ಬೇಕು ಅಂತ ಹೇಳಿದ್ರೆ ಈ ಮುಖ್ಯ ಆಹಾರ ಎರಡೇ ಸರಿ ತಕೊಳ್ಬಹುದು. ಅದು ಮಧ್ಯಾಹ್ನ ತಕೊಳ್ಬಹುದು ಮತ್ತೆ ಸಂಜೆ ತಕೊಳ್ಬಹುದು, ಅಥವಾ ಬೆಳಿಗ್ಗೆ ತಕೊಳ್ಬಹುದು ಅಥವಾ ರಾತ್ರಿಗೆ ತಕೊಳ್ಬಹುದು. ಮಧ್ಯದಲ್ಲಿ ನಿಮ್ಗೆ ಏನಾದರೂ ಬೇಕು ಅಂತಾದ್ರೆ ಕಡಿಮೆ ಕ್ಯಾಲರಿ ಇರುವಂತಹ ಆಹಾರವನ್ನ ಹೊಟ್ಟೆಗೆ ಅದು ತುಂಬಿದ ಒಂದು ಸಂತೃಪ್ತಿ ಕೊಡುವ ತರ ನೀವು ಆ ಆಹಾರವನ್ನ ಪ್ಲಾನ್ ಮಾಡಬೇಕು. ಆಗ ನಮಗೆ ಈ ಅತಿ ಸ್ಥೂಲಕಾಯ ಸ್ಥೂಲಕಾಯ ಇರುವುದಿಲ್ಲ. ಸರಿ, ಈಗ ನೀರಿನ ಒಂದು ಚಿಕಿತ್ಸೆ ಬಗ್ಗೆ. ನೀರಿನ ಚಿಕಿತ್ಸೆಯಲ್ಲಿ ನಾವು ಹೇಗೆ ಹೇಳ್ತೇವೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ 2-3 ಗ್ಲಾಸ್ ನೀರು ಕುಡಿಯುವಂತದ್ದು ತುಂಬಾ ಮುಖ್ಯ ಆಗ್ತದೆ. ಲೀಟರ್ ಆದ್ರೂ ನೀರನ್ನ ಕುಡಿಯುವಂತದ್ದು ಮುಖ್ಯ ಆಗ್ತದೆ. ಇದು ಮಲವಿಸರ್ಜನೆಗೂ ಸಹಾಯ ಮಾಡ್ತದೆ, ಅದ್ರ ಜೊತೆಗೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಇದ್ರೂ ಕೂಡ ಅದರ ಪೂರೈಕೆಯೂ ಆಗ್ತದೆ. ಅದ್ರ ಜೊತೆಗೆ ಈ ಸ್ಥೂಲಕಾಯವನ್ನು ಕೂಡ ಅದು ತಡೀತದೆ. ನಿಮಗೆ ಗೊತ್ತಿರಬಹುದು, ರಾತ್ರಿಯಲ್ಲಿ ನಾವು ಮಲಗಿ ಎದ್ದಾಗ ತುಂಬಾ ಜಾಸ್ತಿ ನಮ್ಮ ಜೀರ್ಣರಸ ಗಳು ಸಂಗ್ರಹ ಆಗ್ತವೆ ಹೊಟ್ಟೆಯಲ್ಲಿ, ಅವುಗಳನ್ನ ಡೈಲ್ಯೂಟ್ ಮಾಡಿ ನೀರು ಹೊರ ಹಾಕ್ತದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಹೆಚ್ಚು ಹಸಿವಾಗುದಿಲ್ಲ, ಹಸಿವು ಕಡಿಮೆ ಆಗ್ತದೆ. ನಮಗೆ ಎಷ್ಟು ಬೇಕೋ ಅಷ್ಟೇ, ದೇಹಕ್ಕೆ ಎಷ್ಟು ಶಕ್ತಿಯ ಅಗತ್ಯ ಉಂಟು ಅಷ್ಟೇ ನಾವು ಆಹಾರವನ್ನ ತಕೊಳ್ಳೋಕೆ ಒಂದು ನೀರಿನ ಒಂದು ಕುಡಿಯುವಿಕೆ ಸಹಾಯ ಮಾಡ್ತದೆ. ಅದರ ಜೊತೆಗೆ ನಾವು ನೀರಿನ ಸ್ನಾನವನ್ನ ಏನ್ ತಕೊಳ್ತೇವೆ ಅದರಲ್ಲಿ ನಾವು ಆದಷ್ಟು ತಣ್ಣೀರನ್ನ ಬಳಸುವಂತದ್ದು ಒಳ್ಳೇದು. ಸ್ಥೂಲಕಾಯಕ್ಕೆ ತಣ್ಣೀರನ್ನ ಬಳಸುವಂತದ್ದು ಒಳ್ಳೇದು, ಯಾಕಂದ್ರೆ ನಿಮ್ಗೆ ಆಗಾಗಲೇ ಹೇಳಿದಾಗ ಹೌದು. ಆದ್ರೂ ಕೂಡ ನಿಮ್ಗೆ ತಣ್ಣೀರಿನ ಅಭ್ಯಾಸ ಆದ್ರೆ ಎಲ್ಲಾ ವಾತಾವರಣಗಳಲ್ಲಿಯೂ ಕೂಡ ದೇಹ ಒಗ್ಗಿಕೊಳ್ತದೆ. ನಾವು ದೇಹವನ್ನ ಒಗ್ಗಿಸಿಕೊಳ್ಬೇಕು ಹೊರತು ನಮ್ಮ ಮನಸ್ಸನ್ನು ಕೆಲವೊಮ್ಮೆ ಅದಕ್ಕೆ ಪೂರಕವಾಗಿ ಯೋಚನೆ ಮಾಡುವ ಹಾಗೆ ಮಾಡಿದ್ರೆ ಸಾಧ್ಯ ಆಗ್ತದೆ. ಮತ್ತೆ ತುಂಬಾ ತೀರಾ ಚಳಿ ಇದ್ದಾಗ ಸ್ವಲ್ಪ ಬಿಸಿನೀರು, ಉಗುರುಬೆಚ್ಚಗಿನ ನೀರು ತೊಂದರೆ ಇಲ್ಲ, ಆದ್ರೆ ಬಿಸಿನೀರು ಮಾತ್ರ ವರ್ಜ್ಯ. ಸ್ಥೂಲಕಾಯದವರಲ್ಲಿ ಬಿಸಿನೀರು ಬೇಡ ಅಂತ ಹೇಳುವಂಥದ್ದು. ಇದ್ರ ಜೊತೆಗೆ ಕೆಲವೊಂದು ಈಗ ನೀರಿನ ಚಿಕಿತ್ಸೆ ನೀವು ಮಾಡೋದಿದ್ರೆ ಮನೆಯಲ್ಲೇ ಟಬ್ ಇರ್ತದೆ, ಅದರಲ್ಲಿಯೂ ಕೂಡ ನಾವು ತಣ್ಣೀರಿನ ಸ್ನಾನವನ್ನ ಮಾಡಬಹುದು. ಈ ಟಬ್ನಲ್ಲಿಯೂ ಕೂಡ ಕಂಪನಗಳು ಬರುವಂತಹ ಟಬ್ಬುಗಳು ಕೂಡ ಇರ್ತವೆ, ಜೆಕ್ಕುಸಿಸ್ ಅಂತ ಹೇಳ್ತೇವೆ ನಾವು ಅದನ್ನು ಕೂಡ ನಾವು ಉಪಯೋಗ ಮಾಡಬಹುದು. ಅದ್ರ ಜೊತೆಗೆ ನಿಮಗೆ ಗೊತ್ತಿರಬಹುದು, ಮೊದಲು ಜ್ವರ ಬಂದ್ರೆ ಅಥವಾ ಬೇರೆ ಯಾವುದೇ ಚಿಕಿತ್ಸೆಯ ರೂಪವಾಗಿ ಈ ಬಟ್ಟೆಯನ್ನ ನೀರಿನಲ್ಲಿ ಮುಳುಗಿಸಿಟ್ಟು ಆ ಬಟ್ಟೆಯನ್ನ ದೇಹಕ್ಕೆ ಸುತ್ತುತ್ತಿದ್ರು, ಆ ಚಿಕಿತ್ಸೆಯನ್ನು ಕೂಡ ಸ್ಥೂಲಕಾಯಕ್ಕೆ ಮಾಡಬಹುದು. ಇದರಿಂದ ನಾವು ತುಂಬಾ ಉತ್ತಮವಾದ ಫಲಿತಾಂಶವನ್ನ ಪಡೆಯಬಹುದು. ಆಮೇಲೆ ಈಗ ಈ ಸೂರ್ಯ ಚಿಕಿತ್ಸೆಯ ಬಗ್ಗೆ ಹೇಳಿ, ಅದರ ಒಂದು ಮಹತ್ವ ಏನು, ಯಾವ ರೀತಿ ಮಾಡುವಂತ? ಅಗ್ನಿ ತತ್ವದ ಆಧಾರದ ಮೇಲೆ ನಾವು ಸೂರ್ಯ ಚಿಕಿತ್ಸೆಯನ್ನ ಕೊಡ್ತೇವೆ. ಈ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡುವುದು ಅಥವಾ ಸೂರ್ಯನ ಬಿಸಿಲಿನಲ್ಲಿ ಒಂದು ಸುಮಾರು 20 ನಿಮಿಷಗಳ ಕಾಲ ಅಡ್ಡಾಡುವಂತದ್ದು, ಇದನ್ನ ನಾವು ಸೂರ್ಯ ಚಿಕಿತ್ಸೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ನೀವು ನಡಿಗೆ, ಸೂರ್ಯನ ಬಿಸಿಲಲ್ಲಿ ಒಂದು ನಡಿಗೆ, ಸೂರ್ಯ ನಡಿಗೆ ಮಾಡುವಂತದ್ದು ಕೂಡ ಸೂರ್ಯ ಚಿಕಿತ್ಸೆಗೆ ಸೇರ್ತದೆ. ಇದರಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ದೇಹ ಕೆಲವೊಂದು ವರ್ಣಗಳನ್ನ ಅಂದ್ರೆ ವರ್ಣ ಚಿಕಿತ್ಸೆ ಅಂತೇಳಿ ಹೇಳ್ತೇವೆ ನಾವು ಅದನ್ನ, ಬಿಳಿ ಕಿರಣದಲ್ಲಿ ಮುಖ್ಯವಾಗಿ ನಾವು ಹೇಳುವಂಥದ್ದು ನಮ್ಗೆ ಬೇಕಾದ ದೇಹಕ್ಕೆ ಬೇಕಾಗುವಂಥದ್ದು ನೀಲಿ ಕಿರಣಗಳು, ಮತ್ತೆ ನೀಲಿ ಅಂದ್ರೆ ಅತಿ ನೀಲಿ ಅಲ್ಲ, ನೀಲಿ ಕಿರಣಗಳು, ಮತ್ತೆ ಹಸಿರು ಬಣ್ಣದ ಕಿರಣಗಳು, ಮತ್ತೆ ಹಳದಿ ಬಣ್ಣದ ಕಿರಣಗಳು, ಮತ್ತೆ ಕೆಂಪು ಕಿರಣಗಳು. ಇದು ಮೂರು ದೇಹದ ಮೇಲೆ ತುಂಬಾ ಪರಿಣಾಮಕಾರಿಯಾಗಿ ನಮಗೆ ಅದರ ಉಪಯೋಗ ಇದೆ. ಸಾಮಾನ್ಯವಾಗಿ ತಲೆಯ ಭಾಗಕ್ಕೆ ನಾವು ನೀಲಿ ಕಿರಣವನ್ನ ಕೊಡ್ತೇವೆ, ಎದೆಯ ಭಾಗಕ್ಕೆ ಹಸಿರು ಕಿರಣವನ್ನ ಕೊಡ್ತೇವೆ, ಹೊಟ್ಟೆಯ ಭಾಗಕ್ಕೆ ಹಳದಿ ಕಿರಣವನ್ನ ಕೊಡ್ತೇವೆ, ಕಾಲಿನ ಭಾಗಕ್ಕೆ ಕೆಂಪಿನ ಕಿರಣವನ್ನ ಕೊಡ್ತೇವೆ. ಇದನ್ನ ನಾವು ವರ್ಣ ಚಿಕಿತ್ಸೆ ಅಂತೇಳಿ ಹೇಳ್ತೇವೆ. ಈ ಕಿರಣಗಳು ವರ್ಣವನ್ನ ನಾವು ಕೊಡಬೇಕು ಅಂತಾದ್ರೆ ಅದಕ್ಕೆ ಬೇಕಾದ ಒಂದು ಸಾಧನ ಇದೆ, ವರ್ಣ ಚಿಕಿತ್ಸೆ ಕೊಡುವಂತ ಸಾಧನಗಳಿದೆ, ಅಥವಾ ನಾವು ಬಟ್ಟೆಗಳನ್ನ ಹಾಕೊಂಡ ಕೂಡಲೂ ಆ ರೀತಿಯಲ್ಲಿ ನಮಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಆಗ್ತದೆ. ಮತ್ತೆ ಈ ಬಾಟ್ಲಿಯಲ್ಲಿ ನಾವು ನೀರನ್ನ ಹಾಕಿ ಬೇರೆ ಬೇರೆ ಬಣ್ಣದ ನೀರನ್ನ ಸೂರ್ಯನ ಕಿರಣಕ್ಕೆ ಇಟ್ಟು ಅದನ್ನು ಕೂಡ ಚಾರ್ಜ್ ಮಾಡಿ ನಾವು ತಕೊಳ್ಳಿಕ್ಕೂ ಆಗ್ತದೆ. ಹೀಗೆ ಈ ಎಲ್ಲಾ ರೀತಿಯಲ್ಲೂ ಕೂಡ ಸೂರ್ಯನ ಚಿಕಿತ್ಸೆ ವರ್ಣ ಚಿಕಿತ್ಸೆಯ ಜೊತೆಗೆ ನಾವು ಕೊಡಬಹುದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದ ಕೊಬ್ಬು ಕರಗುವುದು ಮಾತ್ರ ಅಲ್ಲ, ದೇಹ ಕೂಡ ಸದೃಢಗೊಳ್ಳುತ್ತದೆ. ಇದರಲ್ಲಿ ನಿಮಗೆ ಗೊತ್ತಿರಬಹುದು, ನಾವು ಸೂರ್ಯ ನಮಸ್ಕಾರ ಅಂತೇಳಿ ಹೇಳ್ತೇವೆ, ಸೂರ್ಯನಿಗೆ ಅಭಿಮುಖವಾಗಿ ನಾವು ನಮಸ್ಕಾರ ಮಾಡುವಂಥದ್ದು. ಇದರಿಂದಲೂ ಕೂಡ ನಾವು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಒಂದು ಶಕ್ತಿಯ ಉತ್ತೇಜನವನ್ನ ಹೊಂದ್ತೇವೆ. ಅದರ ಜೊತೆಗೆ ನಾವು ಈಜನ್ನ ಮಾಡಬಹುದು, ಹೊರಗೆ ಇರುವಂತಹ ಒಂದು ವ್ಯಾಯಾಮವನ್ನ ನಾವು ಮಾಡಬಹುದು. ಅದು ಸೂರ್ಯನ ಬಿಸಿಲಲ್ಲಿ ಆಗುವಂತದ್ದನ್ನೇ ನಾವು ಸೂರ್ಯ ಚಿಕಿತ್ಸೆ ಅಂತೇಳಿ ಹೇಳ್ತೇವೆ. ಈ ಅಂಗಮರ್ದನ ಅಥವಾ ಮಸಾಜ್ ಅಂತ ಹೇಳುವಂತಹದ್ದು, ಇದರ ಬಗ್ಗೆ ಹೇಳಿ. ಸಾಮಾನ್ಯವಾಗಿ ಸ್ಥೂಲಕಾಯದಲ್ಲಿ ಎಲ್ಲರೂ ಹೇಳುವಂತದ್ದು ಒಂದೇ, ಮಸಾಜ್ ಇಂದವೇ ನಾವು ನಮ್ಮ ದೇಹವನ್ನ ಒಂದು ಕರಗಿಸಬಹುದು, ಬೊಜ್ಜನ್ನ ಕರಗಿಸಬಹುದು ಅಂತ. ಸ್ವಲ್ಪ ಮಟ್ಟಿಗೆ ಅದು ಸಹಜವೂ ಕೂಡ, ಯಾಕಂತ ಹೇಳಿದ್ರೆ ನಿಮಗೆ ಒಮ್ಮೆ ಮಸಾಜ್ ಕೊಟ್ಟ ಕೂಡಲೇ ಕೆಲವು ಮೈಕೈ ನೋವು ಹೋಗ್ತದೆ, ಮತ್ತೆ ಸ್ವಲ್ಪ ಇಂಚು ಲಾಸ್ ಆದಾಗೆ ಅನಿಸ್ತದೆ. ಇದು ಯಾಕಾಗ್ತದೆ ಅಂತ ಹೇಳಿದ್ರೆ, ನಾವು ಮಸಾಜ್ನಲ್ಲಿ ಬೇರೆ ಬೇರೆ ರೀತಿಯ ಒತ್ತಡವನ್ನ ನೀಡಿ ದೇಹದ ಬೇರೆ ಬೇರೆ ಅಂಗಕ್ಕೆ ನಾವು ಎಣ್ಣೆಯನ್ನ ತಿಕ್ತೇವೆ. ಇದರಿಂದ ದೇಹದ ಕೊಬ್ಬು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅದು ವರ್ಗಾವಣೆಗೊಳ್ಳುತ್ತದೆ. ಆದ್ರಿಂದ ಒಂದು ಭಾಗದಲ್ಲಿ ಕೊಬ್ಬು ಶೇಖರ ಕಮ್ಮಿ ಆದಾಗೆ ಅನಿಸ್ತದೆ. ಆದ್ರೆ ಮಸಾಜ್ ಅನ್ನು ಕೂಡ ನಾವು ಯಾವಾಗ್ಲೂ ತಗೊಳ್ಳುವಂಥದ್ದು ಅದು ಒಳ್ಳೇದಲ್ಲ, ಯಾಕಂದ್ರೆ ಕೆಲವೊಂದು ಮಾಂಸಖಂಡಗಳ ಕಾರ್ಯಶಕ್ತಿಗೆ ಈ ಕೊಬ್ಬು ಬೇಕಾಗ್ತದೆ. ಈಗ ನಾವು ಮಸಾಜ್ ಮಾಡಿದ್ರೆ ಆ ಮಾಂಸಖಂಡದ ಕೊಬ್ಬು ಹೋಗ್ತದೆ, ಹಾಗೆ ಆಗಬಾರದು. ಒಮ್ಮೊಮ್ಮೆ ಅಂದ್ರೆ ಅಪರೂಪಕ್ಕೊಮ್ಮೆ, 15 ದಿವಸಕ್ಕೊಮ್ಮೆಯೋ ಅಥವಾ ತಿಂಗಳಿಗೊಮ್ಮೆಯೋ ಮಸಾಜು ಕೂಡ ತುಂಬಾ ಸಹಾಯ ಮಾಡ್ತದೆ. ಸಾಮಾನ್ಯವಾಗಿ ಇದರಿಂದ ಮಸಾಜಿನಿಂದ ರಕ್ತ ಪರಿಚಲನೆ ಹೆಚ್ಚಾಗ್ತದೆ, ದೇಹದ ಅಂಗಗಳಿಗೆ ರಕ್ತ ಪರಿಚಲನೆ ಹೆಚ್ಚಾಗ್ತದೆ, ಹಾಗೂ ಮಾಂಸಖಂಡಗಳು ಬಲಿಷ್ಠಗೊಳ್ಳುತ್ತವೆ, ಬೆವರಿನ ಗ್ರಂಥಿಗಳು ಕೂಡ ಪುನಶ್ಚೇತನಗೊಂಡು ದೇಹದಿಂದ ಕಲ್ಮಶಗಳು ಹೊರ ಹೋಗ್ತವೆ. ಈ ಹಂತದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಈಗ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತವೆ ವೈಬ್ರೇಟರ್ ಅಂತ, ಅದರಿಂದ ಏನಾದರೂ ಉಪಯೋಗ ಆಗ್ತದ? ನಿಜವಾಗಿಯೂ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ನಮ್ಮದೇ ದೇಹವನ್ನ ಉಪಯೋಗಿಸಿಕೊಂಡು ಮಾಡುವಂತ ವ್ಯಾಯಾಮಕ್ಕೆ ಸರಿಸಾಟಿ ಆದದ್ದು ಯಾವುದೂ ಇಲ್ಲ, ಇವೆಲ್ಲ ಉಪಕರಣಗಳು, ಹೊರಗಿನ ಉಪಕರಣಗಳು. ಅದರಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿನ ಪ್ರಯೋಜನ ಸಿಗ್ಬಹುದು, ಆದ್ರೆ ಅದನ್ನೇ ನಾವು ಅವಲಂಬಿಸುವಂತದ್ದು ತಪ್ಪು ಯಾವಾಗ್ಲೂ. ಸರಿ, ಈಗ ಉಪವಾಸ ಚಿಕಿತ್ಸೆ ಬಗ್ಗೆ ಹೇಳಿ. ಈ ಸ್ಥೂಲಕಾಯವನ್ನು ಹತೋಟಿ ಮಾಡುವಲ್ಲಿ ಇದು ಹೇಗೆ ನೆರವಾಗುತ್ತೆ? ಸಾಮಾನ್ಯವಾಗಿ ಎಲ್ಲರೂ ಹೇಳುವಂತದ್ದು ಒಂದೇ, ಸ್ಥೂಲಕಾಯ ಬಂದ ಕೂಡಲೇ ಉಪವಾಸ ಮಾಡಿ ಅಂತ ಹೇಳಿ. ಆ ಉಪವಾಸವನ್ನ ನಾವು ಚಿಕಿತ್ಸೆಯಾಗಿ ಒಂದು ಪರಿಗಣಿಸಬೇಕು ಅಂತಾದ್ರೆ ಅದಕ್ಕೊಂದು ಕೆಲವೊಂದು ನಿಬಂಧನೆಗಳು ಇದ್ದಾವೆ. ಏನಂತ ಹೇಳಿದ್ರೆ, ಸ್ಥೂಲಕಾಯದವರಿಗೂ ಕೂಡ ಉಪವಾಸ ಮಾಡುವುದಕ್ಕಿಂತ ಮೊದಲು ದೇಹವನ್ನ ಉಪವಾಸಕ್ಕೆ ಅಣಿಗೊಳಿಸಬೇಕು. ಆ ಅಣಿಗೊಳಿಸುದು ಹೇಗೆ ಅಂತ ಹೇಳಿದ್ರೆ, ನಿಧಾನವಾಗಿ ಕ್ಯಾಲರಿಯನ್ನ ಕಡಿಮೆ ಮಾಡ್ತಾ ಬರಬೇಕು. ನಮ್ಮಲ್ಲಿ ನಾವು ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ, ಬೇಯಿಸಿದ ಆಹಾರವನ್ನು ತಗೊಳ್ತಿರುವ ವ್ಯಕ್ತಿಯನ್ನ ನಾವು ಹಸಿ ಆಹಾರವನ್ನ ತಗೊಳ್ಳುವ ಹಾಗೆ ಮಾಡ್ತೇವೆ. ಹಸಿ ಆಹಾರದಲ್ಲಿ ಕ್ಯಾಲರಿ ಕಡಿಮೆ ಇರೋದ್ರಿಂದ ಅದರ ನಂತರ ಅವರಿಗೆ ಉಪವಾಸವನ್ನ ನಾವು ಪ್ರಾರಂಭ ಮಾಡ್ತೇವೆ. ಉಪವಾಸ ಪ್ರಾರಂಭ ಮಾಡುವಾಗ್ಲೂ ಕೂಡ ನಾವು ಎನಿಮಾವನ್ನ ಕಂಪಲ್ಸರಿ ಕೊಡ್ತೇವೆ. ಯಾಕಂತ ಹೇಳಿದ್ರೆ, ಕಲ್ಮಶಗಳು ದೇಹದಲ್ಲಿ ಶೇಖರಗೊಂಡಿರ್ತದೆ ಮೊದಲು ನಾವು ಆಹಾರ ತಗೊಂಡ ಕಾರಣ. ಆ ಕಲ್ಮಶವನ್ನ ಹೊರಹಾಕದಿದ್ರೆ ಉಪವಾಸ ಚಿಕಿತ್ಸೆ ಸರಿಯಾಗುವುದಿಲ್ಲ, ಅದು ಪೂರ್ಣಗೊಳ್ಳುವುದಿಲ್ಲ. ಆದ್ರಿಂದ ನಾವು ಕಲ್ಮಶವನ್ನು ಹೊರಹಾಕ್ಲಿಕ್ಕೆ ಎನಿಮಾವನ್ನ ಕೊಟ್ಟೆ ಕೊಡ್ತೇವೆ. ಹಾಗೆ ದೇಹವನ್ನ ನಾವು ಉಪವಾಸಕ್ಕೆ ಸಿದ್ಧಪಡಿಸಿದ ನಂತರ ಉಪವಾಸವನ್ನ ಕೊಡುವಂಥದ್ದು. ಈ ಉಪವಾಸನ ಚಿಕಿತ್ಸೆಯಲ್ಲಿ ನಾವು ಕೊಡಬೇಕು ಅಂತಾದ್ರೆ ಅದರಲ್ಲಿ ನಾವು ಬೇರೆ ಬೇರೆ ರೀತಿಯ ಚಿಕಿತ್ಸೆಯನ್ನ ಹೇಳ್ಬೋದು. ಅದು ಶಾರ್ಟ್ ಫಾಸ್ಟಿಂಗ್ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಕಾಲ ಅಲ್ಪ ಕಾಲದ ಉಪವಾಸ ಅಂತ ಹೇಳ್ಬೋದು. ಸಾಮಾನ್ಯವಾಗಿ 2-3 ದಿವಸದ ತನಕ ಅವರು ಉಪವಾಸ ಮಾಡ್ತಾರೆ. ಈ ಉಪವಾಸದಲ್ಲಿಯೂ ಕೂಡ ನಾವು ಬರೇ ಏನು ನೀರನ್ನು ಕೊಟ್ಟು ಉಪವಾಸ ಮಾಡೋದಿಲ್ಲ. ಯಾವಾಗಲೂ ಸ್ವಲ್ಪ ಮಟ್ಟಿನ ಮಿನರಲ್ಸ್ ಖನಿಜಾಂಶಗಳು ದೇಹಕ್ಕೆ ಬೇಕೇ ಬೇಕಾಗ್ತದೆ. ಆದ್ರಿಂದ ನಾವು ಜ್ಯೂಸ್ ಕೊಟ್ಟು ಹಣ್ಣಿನ ರಸವನ್ನು ಕೊಟ್ಟು ನಾವು ಉಪವಾಸ ಕೊಡ್ತೇವೆ. ಹಣ್ಣಿನ ರಸದಲ್ಲಿಯೂ ಕೂಡ ಅವರ ಸ್ಥೂಲಕಾಯದ ಜೊತೆಗೆ ಎಲ್ಲಿಯಾದರೂ ಅಸಿಡಿಟಿ ಇದ್ರೆ ಅವರಿಗೆ ನಾವು ಇದು ಯಾವುದು ಕುಂಬಳಕಾಯಿ ರಸವನ್ನ ಕೊಡ್ತೇವೆ. ಅಸಿಡಿಟಿ ಇಲ್ಲದಿದ್ದವರಿಗೆ ಲಿಂಬೆ ಹಣ್ಣಿನ ರಸವನ್ನ ನಾವು ಕೊಡ್ತೇವೆ. ಈ 2-3 ದಿವಸ ಗಳ ಕಾಲ ಮಾಡುವಂತಹ ಉಪವಾಸವನ್ನು ನಾವು ಶಾರ್ಟ್ ಫಾಸ್ಟಿಂಗ್ ಅಂತ ಹೇಳ್ತೇವೆ. ನಂತರ ಬರುವಂತದ್ದು ಲಾಂಗ್ ಫಾಸ್ಟಿಂಗ್. ಲಾಂಗ್ ಫಾಸ್ಟಿಂಗ್ ಸಾಮಾನ್ಯವಾಗಿ 7 ದಿವಸಕ್ಕಿಂತಲೂ ಜಾಸ್ತಿ ಅವರು ಫಾಸ್ಟಿಂಗ್ ಮಾಡಿದ್ರೆ ಅದನ್ನ ಲಾಂಗ್ ಫಾಸ್ಟಿಂಗ್ ಅಂತ ಹೇಳ್ತೇವೆ. ಮತ್ತೆ ಮತ್ತೊಂದು ಬರುವಂತದ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳಿದ್ರೆ 1-2 ದಿವಸ ನಾವು ಉಪವಾಸ ಮಾಡುವಂತದ್ದು, ಆ ನಂತರ ಅದನ್ನ ಬ್ರೇಕ್ ಮಾಡುವಂತದ್ದು. ಬ್ರೇಕ್ ಮಾಡ್ಲಿಕ್ಕೂ ನಿಜವಾದ ಕ್ರಮ ಇದೆ, ಕ್ರಮ ಪ್ರಕಾರವೇ ನಾವು ಬ್ರೇಕ್ ಮಾಡುವಂತದ್ದು. ಆ ನಂತರ ಪುನಃ ನಾವು ಉಪವಾಸನ ಪ್ರಾರಂಭ ಮಾಡುವಂತದ್ದು. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ನಮ್ಮ ಜೀವನ ಶೈಲಿಯಲ್ಲಿ ಯಾವತ್ತೂ ನಾವು ಕಡಿಮೆ ಕ್ಯಾಲೋರಿ ಆಹಾರವನ್ನು ಸೇವಿಸಲಿಕ್ಕೆ ಆಗುದಿಲ್ಲ. ಹಾಗೆ ನಮಗೆ ಅವಕಾಶ ಇರುವಾಗ ನಾವು ಕಡಿಮೆ ಕ್ಯಾಲೋರಿಯನ್ನು ತಕ್ಕೊಂಡು ಅದನ್ನು ಸರಿಯಾದ ಕ್ರಮದಲ್ಲಿ ಅದನ್ನ ಕೊನೆಗೊಳಿಸಿ ಆ ನಂತರ ಮತ್ತೆ ಪುನಃ ಶುರು ಮಾಡುವಂಥದ್ದು, ಅದನ್ನು ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತೇಳಿ, ನಿಯಮಿತವಾದ ಫಾಸ್ಟಿಂಗ್ ಅಂತೇಳಿ ಹೇಳ್ಬೋದು. ಹೀಗೆ ಉಪವಾಸ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಉಪವಾಸವನ್ನ ಮಾಡಬಹುದು. ಕೊನೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ, ಸ್ಥೂಲಕಾಯ ಬಾರದ ಹಾಗೆ ನಮ್ಮ ಜೀವನ ಕ್ರಮವನ್ನು ಹೇಗೆ ರೂಪಿಸಿಕೊಳ್ಬೇಕು? ಸಾಮಾನ್ಯವಾಗಿ ನಮ್ಮ ಆಹಾರ ಕ್ರಮ ಮತ್ತೆ ಆರೋಗ್ಯಕರ ಜೀವನ ಶೈಲಿಯನ್ನ ನಾವು ನಮ್ಮಲ್ಲಿ ನಾವು ಮೂಡಿಸಿಕೊಳ್ಬೇಕು. ಅದರಲ್ಲೂ ನಾನು ಮಹಿಳೆಯರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಮಹಿಳೆಯರಲ್ಲಿ ಸ್ಥೂಲಕಾಯದ ಬಗ್ಗೆ ಅರಿವು ಇದ್ರೆ ಆಕೆ ತನ್ನ ಕುಟುಂಬದ, ಸಮಾಜದ ಮತ್ತು ದೇಶದ ಆರೋಗ್ಯದ ಪ್ರಮಾಣವನ್ನ ಅಂದ್ರೆ ಕಾಪಾಡುವಲ್ಲಿ ಅವಳು ಅತಿ ಮಹತ್ವದ ಪಾತ್ರವನ್ನ ವಹಿಸಿಕೊಳ್ತಾಳೆ. ಬೆಳಿಗ್ಗೆಯಿಂದ ಪ್ರಾರಂಭವಾಗಿ ನಾವು ಒಂದೇ ದಿನವನ್ನ ತಕೊಳ್ಳುವಂಥದ್ದು, ಬೆಳಿಗ್ಗೆಯಿಂದ ಪ್ರಾರಂಭವಾಗಿ ಸಂಜೆಯ ತನಕ ನಮ್ಮ ಆಹಾರ ಕ್ರಮ, ನಮ್ಮ ವ್ಯಾಯಾಮ ಹಾಗೂ ನಮ್ಮ ಚಟುವಟಿಕೆ ಹೇಗಿರಬೇಕು ಅಂತ ಹೇಳುವಂಥದ್ದನ್ನ ನಾವು ನೋಡಬೇಕು. ಸಾಮಾನ್ಯವಾಗಿ ಎಲ್ಲರೂ ಹೇಳುದು ಪುರುಸೊತ್ತಿಲ್ಲ ಅಂತೇಳಿ, ಯಾವುದಕ್ಕೂ ಕೂಡ ಅದು ಯಾವತ್ತೂ ನಮಗೆ ಒಂದು ಎಕ್ಸ್ಕ್ಯೂಸ್ ಆಗಬಾರದು. ನಾವು ಪ್ರತಿಯೊಂದು 5 ನಿಮಿಷವನ್ನು ಕೂಡ ನಾವು ನಮ್ಮ ಆರೋಗ್ಯಕ್ಕೆ ಸರಿಯಾಗಿ ಹೇಗೆ ಅಳವಡಿಸಿಕೊಳ್ಬಹುದು ಅಂತ ಹೇಳಿ ನಾವು ನೋಡ್ಕೊಳ್ಬೇಕು. ಮಹಿಳೆಯರಾಗಿ ಅದು ನಮ್ಮ ಮುಖ್ಯ ಕರ್ತವ್ಯ ಅಂತ ನಾನು ತಿಳ್ಕೊಳ್ತೇನೆ. ಬಹಳ ಸಂತೋಷ ಡಾಕ್ಟರ್ ಸುಜಾತ ಅವರೇ. ಮಹಿಳೆಯರಲ್ಲಿ ಕಂಡು ಬರುವಂತಹ ಸ್ಥೂಲಕಾಯ ಕಾರಣಗಳು ಏನು ಹಾಗೂ ಯಾವ ರೀತಿ ಬಾರದ ಹಾಗೆ ತಡೆಗಟ್ಟುವುದು ಹಾಗೂ ಬಂದ ನಂತರ ಪ್ರಕೃತಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ನಮಸ್ತೆ. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಸ್ಥೂಲಕಾಯ ಹಾಗೂ ಅದಕ್ಕೆ ಪ್ರಕೃತಿ ಚಿಕಿತ್ಸೆ ಕುರಿತು ಆಯುರ್ವೇದ ವೈದ್ಯರಾದ ಡಾ ಸುಜಾತ ಕೆಜೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಕಾರವಾರ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಇನ್ನೊಂದು ಕಾರ್ಯಕ್ರಮ ಹಾಡಿಗೊಂದು ಗೀತೆ, ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2219902, STD ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಯಲ್ಲವ್ವ ದೇವೇಂದ್ರ ಗೌನಹಳ್ಳಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ನೋಡು ಈಟಲನ ಪೂಜೆ ಮಾಡರೆನ ಚಂದ, ನೋಡು ಈಟಲನ ಪೂಜೆ ಮಾಡರೆನ ಚಂದ, ನೋಡ ಈಟಲನ ಪೂಜೆ ಮಾಡರೆನ ಚಂದ, ಮಾಡರೇನ ಚಂದ ನೀರ ಮೀಸಲ ತಂದ, ಮಾಡರೇನ ಚಂದ ನೀರ ಮೀಸಲ ತಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಮಾಡ್ಯಾರ ಏನ ಚಂದ ನೀ ಬತ್ತಿಯ ತಂದ, ಮಾಡ್ಯಾರ ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಮಾಡ್ಯಾರ ಏನ ಚಂದ ಹೂವ ಪತರಿ ತಂದ, ಮಾಡ್ಯಾರ ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಮಾಡ್ಯಾರ ಏನ ಚಂದ ಕೆಂಪ ಸೆಲೆವ ತಂದ, ಮಾಡ್ಯಾರ ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಮಾಡ್ಯಾರ ಏನ ಚಂದ ಕೊರವರವಿ ನಡೆಯ ತಂದ, ಮಾಡ್ಯಾರ ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಮಾಡ್ಯಾರ ಏನ ಚಂದ ಕೋಯಿ ಕೊಪ್ಪರ ತಂದ, ಮಾಡ್ಯಾರ ಏನ ಚಂದ ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಮಾಡ್ಯಾರ ಏನ ಚಂದ ಶಿವಪುರ ಹಿರಿಯರ ಬಂದ, ಮಾಡ್ಯಾರ ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಕೋಲ ಚಂದ್ರ ಬರಿಯ ದುಡಿಗ